ಒಳ್ಳೆ ಸಂಬಳ ಬರ್ತಾ ಇತ್ತು, ಐಷಾರಾಮಿ ಜೀವನ. ಬ್ಯಾಂಕ್ನವರೇ ಬಾಡಿಗೆ ಗಿಡ್ಗೆ ಎಲ್ಲ ಕೊಟ್ಕೊಂತ ಇದ್ರು. ಅದೊಂಥರ ಮನೆಯಲ್ಲಿ ಯಾಕೆ ಇವೆಲ್ಲ ಮಾಡಕ್ ಹೋಗ್ತೀರಿ, ಬೇಡ ಇದು ಅನ್ನೋ ಒಂದು ಮಾತು ಬರಲೇ ಇಲ್ವಾ ಭಟ್ರೆ? ಅದು ಸಹಜ, ನಮ್ಮ ಮನೆಯವಳಿಂದ ಬಂದಿಲ್ಲ, ಅವಳು ಕೃಷಿ ಕುಟುಂಬದಿಂದ ಬಂದವಳು. ಆದ್ರೆ ಅಂದ್ರೆ ನಮ್ಮ ಅತ್ತೆ ಮತ್ತೆ ಅತ್ತೆಯ ರಿಲೇಷನ್ಸ್ ಅವರೆಲ್ಲ ನನಗೆ ಆಗ ಇಬ್ಬರಿಗೂ, ನಮ್ಮ ಮಿಸ್ಸೆಸ್ ಪೋಸ್ಟ್ ಆಫೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು, ಇಬ್ಬರಿಗೂ ನೀವು ಬ್ಯಾಂಕಲ್ಲಿ ಇದ್ದವರು ವಾಲಂಟರಿ ತಗೊಂಡು ಈಗ ಮತ್ತೆ ಈಗ ಅಥವಾ ಪೋಸ್ಟಲ್ ಇದ್ದವರು ಕೃಷಿ ಜೀವನ ನಡ್ಸಕ್ಕಾಗತ್ತಾ, ಅದು ಆ ಗುಡ್ಡದಲ್ಲಿ ಹೋಗಿ ಏನ್ ಮಾಡ್ತೀರಾ, ಏ ಇದೆಲ್ಲ ತಪ್ಪು ಮಾಡಬೇಡಿ ಸುಮ್ಮನೆ ಅಂತ. ನಮಗೆ ಯಾವಾಗಲೂ ಶಿವಮೊಗ್ಗದಲ್ಲೇ ಬಂದು 2 ವರ್ಷ ಆದರೂ ನಮ್ಮ ಮನೆಗೆ ಬರೆದಿದ್ದರು. ಒಂದಿನ ನಮ್ಮ ಕೋಬ್ರದವರು ನಮ್ಮ ಭಾವನ ಜೊತೆ ಬಂದು ನನಗೆ ಬುದ್ಧಿವಾದ ಹೇಳಕ್ಕೆ ಬಂದರು, ಏ ಇದೆಲ್ಲ ಬೇಡಪ್ಪ, ಯಾಕೆ ಅದು 50,000 ಅಡ್ವಾನ್ಸ್ ಕೊಟ್ಟಿದ್ದೆ, ಅಂದರೆ ಬೆಂಗಳೂರು ಸೈಟ್ ಮಾರಾಟಕ್ಕೆ ಇಟ್ಟಿದ್ದೆ, ಅದಾಗಿದ್ದಿಲ್ಲ, 50,000 ಅಡ್ವಾನ್ಸ್ ಕೊಟ್ಟಿದ್ದೆ, 6 ತಿಂಗಳ ಟೈಮ್ ತಗೊಂಡಿದ್ದೆ. 6 ತಿಂಗಳೊಳಗೆ ಅವ್ರು ಬಂದರು, ಮನೆಗೆ ಬಂದು ಹಿಂಗೆ ಹೇಳಿದರು. ಆಗ ನಾನು ಹೇಳಿದೆ, ಇಲ್ಲ ನಾನು ಯಾವುದೇ ಒಂದು ವಿಚಾರ ಮಾಡೇ ಮಾಡ್ತೀನಿ, ಮನೆಯವ್ರದ್ದು ಒಪ್ಪಿಗೆ ಇದೆ, ನಾನು ಒಂಥರ ನಿರ್ಧಾರ ಮಾಡಿದ್ರು ಅದೇ ನಮಗೆ. ಬ್ಯಾಂಕಿನ ಜೀವನ ನೋಡಿದ್ದೀನಿ ಸಾಕಷ್ಟು, ದುಡ್ಡು ಬರುತ್ತೆ ಆದರೆ ನಮಗೆ ನೆಮ್ಮದಿ ಇರಲ್ಲ, ಯಾವಾಗಲೂ ತೂಗುವ ಕತ್ತಿ ತಲೆ ಮೇಲೆ ಇದ್ದೇ ಇರುತ್ತೆ. ನಾವು DD ಸೈನ್ ಮಾಡುವಾಗ ಪ್ರತಿಯೊಂದನ್ನು ಎಲ್ಲಿ ಯಾರೋ ಫ್ರಾಡ್ ಮಾಡಿದ್ರೆ ನಮ್ಮ ಮೇಲೆ ಬರುತ್ತೆ ಅಂತ ಹೆದರಿಕೆ ಇರುತ್ತೆ. ಹಾಗಾಗಿ ತುಂಬಾ ಇದು. ಮತ್ತೆ ಇನ್ನೊಂದು 10 ವರ್ಷ ಸರ್ವಿಸ್ ಇದ್ದಾಗ ಸಾಕು, ಇನ್ನು ಕನಿಷ್ಠ 3 ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ನಮ್ದು ಔಟ್ ಆಫ್ ಸ್ಟೇಟ್ ಎಲ್ಲ ಮಾಡಬೇಕು, ಅದು ಬಾಂಬೆಯಲ್ಲಿ ಮಾಡಿದ್ದೆ ಮೊದಲು, ಫಸ್ಟ್ ಬಾಂಬೆಲೇ ಜಾಯ್ನ್ ಆಗಿದ್ದೆ. ಬಾಂಬೆ, ಶಿವಮೊಗ್ಗ, ಬೆಳಗಾವಿ ಹಿಂಗೆಲ್ಲ ಕಡೆ ಆಯಿತು. ನನ್ನ ದೃಢ ನಿರ್ಧಾರ, ನನ್ನ ಮನೆಯವರ ಸಂಪೂರ್ಣ ಬೆಂಬಲದಿಂದ ಈ ವೃತ್ತಿಯನ್ನೇ ಮತ್ತೆ ವಾಪಸ್ಸು ಈಗ ಆರಾಮಾಗಿದೆ. MSc ಕೃಷಿ ಮಾಡಿದ್ದೀನಿ ಅಂತ ಹೇಳಿದ್ರೆ, ಜೊತೆಗೆ ನಾನು ಓದಿದ್ದಕ್ಕೂ ಮತ್ತೆ ನಿಜವಾದ ಕೃಷಿಗೂ ಬಹಳ ವ್ಯತ್ಯಾಸಗಳಿದೆ, ಒಂದಕ್ಕೊಂದಕ್ಕೆ ವೈರುಧ್ಯ ಅಂತಾನೆ ಹೇಳ್ಬೋದು ಅಂತ ಹೇಳಿದೆ. ಇದನ್ನ ಸ್ವಲ್ಪ ವಿಶದವಾಗಿ ಹೇಳಿ. ನಾನು ಧಾರವಾಡದ ಕೃಷಿ ಕಾಲೇಜಲ್ಲಿ ಓದಿದ್ದು, ಅದರಲ್ಲಿ ಅದೆಲ್ಲ ಅಮೆರಿಕನ್ ಲ್ಯಾಂಡ್ ಗ್ರ್ಯಾಂಟ್ ಕಾಲೇಜ್ ನನ್ನ ಪದ್ಧತಿಯಿಂದ ಬಂದಿರೋ ಕಾಲೇಜುಗಳು, ಕೃಷಿ ಕಾಲೇಜುಗಳು ಸಂಪೂರ್ಣವಾಗಿ ವೆಸ್ಟರ್ನ್ ಐಡಿಯಾಸ್, NPK ಅದು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅದು ಇದು ಅಂತ. ನಾನು ವಿಚಾರ ಮಾಡ್ತಾ ಇದ್ದೆ ಓದುವಾಗಲೇ, ನಾನು ವಿಚಾರ ಮಾಡ್ತಾ ಇದ್ದೆ, ಕಾಡಲ್ಲಿ ಯಾರು NPK ಕೊಡಲ್ಲ ಏನಿಲ್ಲ, ಆದ್ರೆ ಹಲಸಿನ ಮರ, ಮಾವಿನ ಮರ, ಕಾಡು ಇತರೆ ಜಾತಿ ಮರಗಳು ತುಂಬಾ ಚೆನ್ನಾಗಿ, ಏನು ಒಂದು 15-20 ಅಡಿ ನಮ್ಮ ಯಲ್ಲಾಪುರದ ಸುತ್ತಮುತ್ತಲು ಕೆಲವು 20 ಅಡಿ ಗರ್ತಿರುವಂತಹ ಮರಗಳು ಇದ್ವು. ಮಾವಿನ ಮರ 15 ಅಡಿ ಗರ್ತಿರುವಂತಹ ಮರಗಳು, ತೇಗದ ಮರಗಳು, ಕಾಡಿನ ನೈಸರ್ಗಿಕ ಬೆಳೆದವು, ಗಂಧನೂ ಇದ್ವಂತೆ ನಮ್ಮ ತಂದೆಯವರ ಕಾಲದಲ್ಲಿ, ಅದು ಈಗಿಲ್ಲ. ಹಾಗಾಗಿ ಅದನ್ನ ನಾನು, ಅದು ಹೇಗೆ ಬೆಳೀತಾವೆ ಈ NPK ಅಂತ ಹೇಳಿದ್ರು, ರೀಸೆಂಟ್ ಅಲ್ವಾ ಇವ್ರದ್ದು, ಇದು ಯಾಕೆ ಇದು ಅಂತ ನೋಡ್ತಾ ಇದ್ದೆ. ಮತ್ತೆ ಧಾರವಾಡದಲ್ಲಿ ಅಗ್ರಿಕಲ್ಚರ್ ಕಾಲೇಜಲ್ಲಿ ಓದ್ತಾ ಇದ್ದಾಗ ರಾಯಚೂರಲ್ಲ ಆಗ ತುಂಬಾ ಆಂಧ್ರ ಕಡೆಯಿಂದ ರೆಡ್ಡಿಗಳೆಲ್ಲ ಬಂದು ಅಲ್ಲಿ ನೀರಾವರಿ ಏನು ಬಂದಿತ್ತು, ಚೆನ್ನಾಗಿ ಹಾಕಿ NPK ಹಾಕಿ ಕೆಲವೇ ವರ್ಷದಲ್ಲಿ 15-20 ವರ್ಷದಲ್ಲಿ ಪೂರ್ತಿ ಅದು ಹಾಳಾಗಿದೆ. ಅಲ್ಲಿ ಈಗ ಅದೇ ಗಂಗಾವತಿ ಕೊಪ್ಪಳ ಅಲ್ಲಿ ಈಗ ನೀರು ಬರ್ತಾ ಇದೆ, ಅಲ್ಲೂ ಹಂಗೆ 2-3 ಭತ್ತ ಬೆಳೆ ಬೆಳೀತಾರೆ, ತುಂಬಾ NPK ಅದು ಇದು ಪೆಸ್ಟಿಸೈಡ್ ಹೊಡಿತಾರೆ, ಪೂರ್ಣ ಸಂಪೂರ್ಣ ನಾಶವಾಗ್ತದೆ, ಹುಲ್ ಸಹಿತ ಬೆಳೆಯಲ್ಲ ಆ ತರ ಆಗುತ್ತೆ. ಜನರಿಗೆ ಅದು ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಈಗ ಅದನ್ನೇ ನಾನು ಅದ್ರ ವಿರುದ್ಧ, ಈಗ ನಾನೀಗ ಈ ಕರ್ಕಿಗೊಪ್ಪದಲ್ಲಿ ಏನೇ ಈಗ 18 ಎಕರೆ ಬೇಣ ಇದೆ, ಇದರಲ್ಲಿ ಒಂದಿಷ್ಟು ಸರ್ಕಾರಿ ಗೊಬ್ಬರ ಅಥವಾ ಔಷಧಿ ಯಾವುದೇ ಅದನ್ನು ಉಪಯೋಗಿಸಿದೆ, ಬೋರ್ ಇದಕ್ಕೂ ಹೋಗಿದೆ, ಓಪನ್ ನ್ಯಾಚುರಲ್ ನೈಸರ್ಗಿಕವಾಗಿ ಮಳೆಯಿಂದ ಬರುವಂತ ನೀರನ್ನೇ ಸಂಗ್ರಹಿಸಿ ವಾಟರ್ ಹಾರ್ವೆಸ್ಟಿಂಗು, ರೈನ್ ವಾಟರ್ ಹಾರ್ವೆಸ್ಟಿಂಗು, ರೂಫ್ ವಾಟರ್ ಹಾರ್ವೆಸ್ಟಿಂಗು ಅವನ್ನೆಲ್ಲ ಮಾಡಿ ಪ್ರಾಯೋಗಿಕವಾಗಿ 96 ತಗೊಂಡೆ. 98 ಪೂರ್ತಿ ನೀರು, 18 ಎಕರೆಯಲ್ಲಿ ಎಷ್ಟು ಮಳೆ ಆದರೂ ನಮ್ಮಲ್ಲಿ ಕನಿಷ್ಠ 50-60 ಇಂಚ್ ಮಳೆ ಆಗುತ್ತೆ, ಒಂದು ಸ್ವಲ್ಪ ನೀರು ಹೊರಗೆ ಹೋಗಲ್ಲ, ಪೂರ್ತಿ ಇಂಗುವಾಗ ಮಾಡಿದ್ದೀನಿ. ಹಾಗಾಗಿ ಅಲ್ಲಿ ಸಾಮಾನ್ಯ 20 ವರ್ಷ, ಈಗ 25 ವರ್ಷ ಆಯಿತು, 22 ವರ್ಷ ನಾನು ಕತ್ತಿ ಕೊಡಲಿ ಉಪಯೋಗಿಸಿಲ್ಲ. ಯಾವುದೇ ಮುಳ್ಳು ಕಂಟಿ ಗಿಡಗಳನ್ನ ನಮ್ಮ ಕೆಲಸ ಹೊರಲಾಡ್ತಾದ್ರೆ ಏನ್ ಭಟ್ರ ಇದನ್ನೆಲ್ಲ ಯಾಕೆ ಇಟ್ಟಿದ್ದೀರಾ ಅಂತ, ಮುಳ್ಳು ಗಿಡ ಕಡಿಯೋಣ ಇದಂತ, ಇಲ್ಲ ಅದು ಬೇಕು ಅದು ನಮ್ಗೆ ಬೇಕಾಗುತ್ತೆ ಅಂತ. ನಾನು ಎಷ್ಟು ಜಮೀನಿಗೆ ಕೊಟ್ಟಿದ್ನೋ ಅಷ್ಟೇ ಖರ್ಚು ಬೇಲಿಗೆ, 18 ಎಕರೆ ಬೇಲಿಗೆ ಇಲ್ಲಿವರೆ ಖರ್ಚಾಗಿದೆ. ಐಬ್ಯಾಕ್ಸ್ ಮಾಡಿದ್ರೆ ಅದನ್ನು ಮೇಂಟೈನ್ ಮಾಡೋಕ್ಕಾಗಿಲ್ಲ, ನಮ್ಮಲ್ಲಿ ಕಾಡು ಕೋಣ, ಹಂದಿ ಇವುಗಳ ಹಾವಳಿ ಜಾಸ್ತಿ. ಆದ್ರೆ ಈಗ ನಿಧಾನವಾಗಿ ಈಗ ಅವು ಒಪ್ಪಿದಾವೆ, ಅವು ಒಪ್ಪಿದಾವೆ, ಏ ಇಲ್ಲ ಇವ್ರು ಬಂದು ಮಾಡಿದ್ದಾರೆ ಇನ್ನು ನಾವು ನುಗ್ಗಬಾರ್ದು ಅಂತ ಏನೋ ಈಗ ಕರುಣೆ ತೋರಿಸಿ ಈಗ ಬರ್ತಾ ಇಲ್ಲ. ಮತ್ತೆ ಕೆಲವು ನೈಸರ್ಗಿಕವಾದ ಕಾರಣ ಇರ್ಬೋದು, ಯಾವ್ದೋ ವಿಷ ಹಾಕಿ ಎಲ್ಲ ಕೊಂದ್ಬಿಟ್ಟಿದ್ದಾರೆ, ಹಂದಿಗಳೆಲ್ಲ ಕಡಿಮೆ ಆಗಿದಾವೆ, ಈಗ ಕಾಡು ಕೋಣ ಇನ್ನೂ ಬರ್ತಾ ಇದಾವೆ, ಅದಕ್ಕೆ ಸ್ವಲ್ಪ ತಂತಿ ಬೆಲೆ ಎಲ್ಲ ಮಾಡಿ ಆದರೂ ಬರ್ತಾ ಇದಾವೆ. ಕೆಲ ನಮ್ದು ಈಗ ಬಿದಿರು ಹಾಕಿದ್ದೀನಿ 4-5 ವರ್ಷದಿಂದ, ಬಿದಿರು ಕಳಲೆ ಆಗೋ ಟೈಮಲ್ಲಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ 3 ತಿಂಗಳು ನಾನು ಬಹಳ ಕೇರ್ಫುಲ್ ಆಗಿರ್ಬೇಕು, ರಾತ್ರಿ ಬಂದ್ಬಿಡ್ತವೆ. ಅದ್ಯಾಕೆ ಮನೆ ಕಂಪೌಂಡ್ಗಳಿಗೆ ಬಂದು ಈ ಸರ್ಕಾರಿ ಹುಲ್ಲನ್ನು ಹಾಕಿದ್ದೆ ಒಳ್ಳೆ ಹುಲ್ಲು, ಅದನ್ನ ತಿನ್ನಕ್ ದಿನ ರಾತ್ರಿ ಬರ್ತಾ ಇದ್ವು, ಅಂದ್ರೆ ಒಂದು ಕೋಣ ಬರ್ತಾ ಇತ್ತು, ಒಂದ್ಸಲ ರುಚಿ ನೋಡ್ಬಿಟ್ರೆ ಬಿಡಲ್ಲ ಅವು. ಹಾಗೆ ನೈಸರ್ಗಿಕವಾಗಿ ಕೆಲವು ಅವು ಇರ್ತಾವೆ, ನಾವು ಕೋ ಎಕ್ಸಿಸ್ಟೆನ್ಸ್, ನಾವು ಅವುಗಳ ಜೊತೆ ಇದ್ದು ಪ್ರಾಣಿಗಳಿಗೂ ಇದು ಬಿಟ್ಟು ನಾವು ಇದು ಮಾಡ್ತಾ ಇದ್ವಿ. ಈಗ ಉದಾಹರಣೆಗೆ ಒಳ್ಳೊಳ್ಳೆ ಪೇರ್ಲ ಹಾಕಿದ್ದೀನಿ, ಒಳ್ಳೊಳ್ಳೆ ಚಿಕ್ಕು ಹಾಕಿದ್ದೀನಿ, ಈ ಬಾವಲಿ ಬ್ಯಾಟ್ ಕಣ್ಕಪ್ಪಡಿ ಅಂತ ಹೇಳ್ತಾವಲ್ಲ, ಅವು ಬಂದು ರಾತ್ರಿ ಬಂದು ತಿಂತಾವೆ, ಒಳ್ಳೊಳ್ಳೆ ಹಣ್ಣುಗಳು, ಒಳ್ಳೆ ಅದು ಏನ್ ಮಾಡೋಕ್ಕಾಗಲ್ಲ, ಕೆಲವು ತಿಂದು ಹೋಗ್ತವೆ. ನಾ ಜಾಸ್ತಿ ಗಿಡ ಹಾಕಿದ್ದೀನಿ, ಇನ್ನು ನಿಧಾನವಾಗಿ ಕೈಗೆ ಸಿಗ್ಬೋದು ಅಂತಿದೆ. ಮನೆಯವ್ರದ್ದು ಅದೇ ತಗೊಳ್ಳೋರು, ಏ ಇಷ್ಟೆಲ್ಲ ಮಾಡಿದ್ರೆ ಅದೆಲ್ಲ ತಿನ್ಕೊಂಡು ಹೋಗ್ತಾವೆ, ಏನಾದ್ರೂ ಮಾಡಿ ಅಂತ. ಅದಕ್ಕೆ ಏನಾದ್ರು ಏನು ಮಾಡೋಕ್ಕೂ ಆಗಲ್ಲ. ಅದೇ ಥರ ಹೆಗ್ಗಣ, ಗೆಣಸು ಬೆಳೀತೇನೆ, ಮರಗೆಣಸು, ಇಪ್ಪಮಿಯ ಲವಂಗ, ಬಳ್ಳಿ ಗೆಣಸು, ಅದೆಲ್ಲ ಅದೆಲ್ಲ ಹೆಗ್ಗಣ ತಿಂತಾವೆ. ಏನು ಮಾಡೋಕ್ಕಾಗಲ್ಲ, ಕೆಲವು ತಿಂದು ಹೋಗ್ತವೆ. ಆದರೆ ಹೆಗ್ಗಣಕ್ಕೆಲ್ಲ ಕೊಲ್ತಾ ಇದ್ದೀನಿ, ಏನಂದ್ರೆ ಟ್ರ್ಯಾಪ್ ಇಟ್ಟು ಕೆಲವು ಬೀಳ್ತಾ ಇದ್ದಾವೆ. ಆಗ ನಿಧಾನ ಅವು ಕಂಟ್ರೋಲ್ ಆಗಿದ್ದಾವೆ. ಈಗ ಇಲಿಗಳು ನಾವು ಅದೇ ಬೆಟ್ಟದೊಳಗೆ ಅಲ್ಲೇ ಗುಡ್ಡದಲ್ಲೇ ಮನೆ ಮಾಡಿದ್ರಿಂದ ಇಲಿ ಕಾಟ ಮೊದಲೊಂದು ನಮ್ಮ 4-5 ವರ್ಷ 2002-07 ಪ್ರತಿದಿನ ರಾತ್ರಿ ಇಲಿ ಬೇಟೆ ಆಡೋದೆ ಮನೆಯಲ್ಲಿ. 12 ಗಂಟೆ 1 ಗಂಟೆ ಆ ಕಡೆ ಓಡಿದ ಕೂಡ ನನ್ನ ನಿದ್ದೆ ಬರಲ್ಲ, ಒಂದು ಹಿಡಿ ಬಡಿಯೋದು, ಆ ಥರ ಆಗಿತ್ತು. ಈಗ ಕಂಪ್ಲೀಟ್ ಕಂಟ್ರೋಲ್ ಆಗಿದೆ. ಅವು ನನ್ನ ಪ್ರಕಾರ ಅವು ಒಪ್ಕೊಂಡಿದ್ದಾವೆ ಇಲಿ ಇಲ್ಲಿ ಬಿಡೋಲ್ಲ ಇವರು ಬಂದರೆ ಅಂತ. ಹಾಗಾಗಿ ಇಲಿ ಕಾಟ ಇಲ್ಲ. ಈಗ ಹೆಗ್ಗಣ ಇದ್ದಾವೆ ನಮ್ಮಲ್ಲಿ, ಸರ್ಪಗಳಿದ್ದಾವೆ, ಕೆರೆ ಹಾವಿದ್ದಾವೆ, ಇಣಚಿ ಇದ್ದಾವೆ, ಜಿಂಕೆಗಳು ಮೊದಲು ಬರ್ತಾ ಇದ್ವಿ, ಈಗ ಕಡಿಮೆ ಆಗಿದ್ದಾವೆ. ಬಟ್ ಪಕ್ಷಿಗಳು ತುಂಬ ಬರ್ತಾ ಇದ್ದಾವೆ, ಹಂದಿನೂ ಕಡಿಮೆ ಆಗಿದ್ದಾವೆ. ಹಾಗಾಗಿ ಈಗ ಸಂಪೂರ್ಣವಾಗಿ ಕೃಷಿ ನಂದು ಇನ್ನು ನೆಟ್ ಸರ್ಪ್ಲಸ್ ಏನೂ ಇಲ್ಲ ನಿಜವಾಗಿ. ಬಟ್ ಗಿಡ ಮರ ತುಂಬ ಚೆನ್ನಾಗಿ ಬೆಳೆದಿದ್ದಾವೆ. ಪ್ರತಿ ಇಡೀ 18 ಎಕರೆ ಬೋಳುಗುಡ್ಡ ಇದ್ದದ್ದು ಈಗ ಕಂಪ್ಲೀಟ್ ಹಸಿರಾಗಿದೆ. ಈಗ 5 ವರ್ಷದಿಂದ ಬಿದಿರು ಬೆಳೀತಾ ಇದ್ದೇನೆ. ಬಿದಿರು ಕೆಲವು ಏರಿಯಾಕ್ಕೆ ಹಾಕಿದ್ದೀನಿ. ಒಂದು 600 ಅಪ್ಪೆ ಮಿಡಿ ಗಿಡ, ಕಸಿ ಗಿಡ ನೆಡ್ಸಿದ್ದೀನಿ. ಅದು 5-6 ವರ್ಷ ಆಯಿತು, ಇನ್ನು ಇಳುವರಿ ಬರ್ತಾ ಇಲ್ಲ. ಗೇರು ಪುತ್ತೂರಿಂದ ಸೆಂಟ್ರಲ್ ಕ್ಯಾಚು ರಿಸರ್ಚ್ ಇನ್ಸ್ಟಿಟ್ಯೂಟಿಂದ ತಂದು ಹಾಕಿ ಇದು ಒಳ್ಳೆ ಕಸಿ ಗ್ರಾಫ್ಟ್ಗಳನ್ನು ಅವು ಬರ್ತಾ ಇದ್ದಾವೆ. ಈಗ ಸ್ವಲ್ಪ 3-4 ವರ್ಷಕ್ಕೆ ಬರ್ತಾ ಇದೆ. ಒಂದು 1.5 ಕ್ವಿಂಟಲ್ ಆಗಿದೆ ಕಳೆದ ವರ್ಷ. ಹೀಗೆ ಈಗ ಸ್ವಲ್ಪ ಇನ್ಕಮ್ ಶುರುವಾಗಿದೆ. ಆದರೆ ಕಳೆದ 20 ವರ್ಷದಿಂದ ಪ್ರಾಕ್ಟಿಕಲಿ ಏನೂ ಇನ್ಕಮ್ ಇದ್ದಿಲ್ಲ. ಬಟ್ ಖುಷಿ ಇತ್ತು, ಗಿಡ ಬೆಳೆಯೋದು ನೋಡಿದರೆ ತುಂಬ ಖುಷಿ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಬಿದಿರಂತೂ 4-5 ವರ್ಷಕ್ಕೆ 60-70 ಅಡಿ ಮೇಲೆ ಹೋಗೋದು ನೋಡಿದರೆ ಅದು ಗರ್ತು 1 ಅಡಿ 1 ಕಾಲು ಅಡಿ ಗರ್ತ್ ಇರುವಂಥ ಸುತ್ತಳತೆ ಇರುವಂಥ ಬಿದಿರು, ಭೀಮಾ ಬಲ್ಕೋವಾ ಬರ್ಮಾ ಬಾಂಬು ಅಂತೆಲ್ಲ ತುಂಬ ಚೆನ್ನಾಗುತ್ತದೆ. ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಈಗ ಬೆಳೆಯುವಂತಿದ್ದೇನೆ. ಅದೊಂದು 3-4 ಎಕರೆ ಅಂದರೆ ಮೊನೋಕಲ್ಚರ್ ಅಲ್ಲ, ಎಲ್ಲ ಮಿಕ್ಸ್, ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲಿ ಹಾಕೋದು, ಆ ಥರ ಮಾಡುವಂತಿದ್ದೀನಿ. ಹಾಗಾಗಿ ಖುಷಿ ಆಗ್ತಾ ಇದೆ ಕೃಷಿಯಲ್ಲಿ. ಬ್ಯಾಂಕ್ನಲ್ಲಿ ಇದ್ರೆ ಈ ಥರ ನೆಮ್ಮದಿ ಇರ್ತಾ ಇದ್ದಿಲ್ಲ, ಗ್ಯಾರಂಟಿ ಗೊತ್ತು ನನಗೆ. ನನ್ನ ಕ್ಲಾಸ್ಮೇಟ್ಸ್ ಭಾಳಷ್ಟು ಜನ ಬ್ಯಾಂಕಿನಲ್ಲಿ ಇದ್ದವರು ರಿಟೈರ್ ಹಾಕೊಂಡು ದಿನಾ ಮಾತ್ರೆ ನುಂಗ್ತಾ ಇದ್ದಾರೆ. ನನಗೆ ಯಾವ ಮಾತ್ರೆ ಬೇಡ, ಇಂಜೆಕ್ಷನ್ ಬೇಡ. ಈ ಕೊರೋನಾದ್ದು ಮಾತ್ರ 2 ಇಂಜೆಕ್ಷನ್ ತೊಗೊಂಡಿದ್ದೆ, ಇಲ್ಲದ ಯಾವಾಗಲೂ ಇಂಜೆಕ್ಷನೇ ತೊಗೊಂಡಿಲ್ಲ, ನೆನಪಾಗಲ್ಲ ಯಾವಾಗಲೋ ಬ್ಯಾಂಕಲ್ಲಿದ್ದು ತೊಗೊಂಡಿದ್ದೆ. ಇಲ್ಲದಿದ್ದರೆ ಆ ಥರ ಏನು ಹೆಲ್ತ್ ಏನೂ ಮಾತ್ರೆ ಬೇಡ ನನಗೆ. ಮತ್ತು ನನ್ನ ಹೆಚ್ಚಿನ ಕ್ಲಾಸ್ಮೇಟ್ಸು ದಿನಾ 6ಕ್ಕಿಂತ ಜಾಸ್ತಿ ಮಾತ್ರೆ ನಂಗೋರು ಇದ್ದಾರೆ. ಹಾಗಾಗಿ ನೆಮ್ಮದಿಯಾಗಿದ್ದೀನಿ. ನೀವು ಬ್ಯಾಂಕಲ್ಲಿ ಇದ್ದೀರಿ ಅಂತ ಹೇಳಿದ್ರಿ ಭಟ್ರೆ, ನೀವು ಒಂದು ರೀತಿ ಕಠೋರ ಹೃದಯಗಳಾಗಿರ್ತೀರಿ, ಯಾಕೆ ಅಂತ ಹೇಳ್ತೀನಿ ಕೇಳಿ. ನೀವು ಹೇಳಿದ್ರಿ ಒಂದು DD ನಾನು ಡ್ರಾ ಮಾಡಿದೆ ಅಂತ ಹೇಳಿದ್ರೆ ಅದು ಯಾರೋ ಮಾಡಿರೋ ಫ್ರಾಡಿಗೆ ನಾನು ತಲೆ ಕೊಡಬೇಕಾಗತ್ತೆ. ಮ್ಯಾನೇಜರ್ ಇರ್ಬೋದು, ಆ ಕ್ಲರ್ಕ್ ಇರ್ಬೋದು, ಎನಿ ಎಂಪ್ಲಾಯಿ ಆಫ್ ದಿ ಬ್ಯಾಂಕ್ ನಾನು ಹೇಳುವಂಥದ್ದು. ಹಾಗಿರ್ಬೇಕಾದ್ರೆ ಇಲ್ಲಿ ನೋಡಿದ್ರೆ ನೀವು ನ್ಯಾಚುರಲ್ ಫಾರ್ಮಿಂಗು ಅದ್ರ ಪಾಡಿಗೆ ಅವು ಬೆಳ್ಕೊಂಡು ಹೋಗಲಿ, ಉಳಿದಿದ್ದು ನನಗೆ ಬಿಡಲಿ, ಕ್ರಮೇಣ ನನಗೆ ಜಾಸ್ತಿ ಸಿಕ್ಕೇ ಸಿಗತ್ತೆ ಅನ್ನೋ ಒಂದು ಮನೋಭಾವನೆನ ಇಟ್ಕೊಂಡು ಕೃಷಿ ಮಾಡ್ತಾ ಇದ್ದೀರಿ. ಈ ಎರಡರ ಒಂದು ಆ ಮನೋಸ್ಥಿತಿ ಇದೆಯಲ್ಲ, ಒಂದು ಕಡೆ ಕಠೋರತೆಯಿಂದ ಬಂದು ಸರ್ವಜನ ಸಮಬಾಳು ಸಮಪಾಲು ಅನ್ನೋ ಒಂದು ರೀತಿ, ಇದು ಹೇಗೆ ರೂಢಿಗತ ಆಯಿತು ಅಂತ. ಇದು ಸ್ವಲ್ಪ ಕಷ್ಟದ ಪ್ರಶ್ನೆ ಉತ್ತರ ಕೊಡೋಕ್ಕೆ. ಬ್ಯಾಂಕ್ನಲ್ಲಿದ್ದಾಗ ನಮ್ಮ ಸಂಬಳ ಬರಬೇಕು ಅಂದರೆ ನಮ್ಮ ಬಗ್ಗೆ ಯಾವುದೇ ಅಲ್ಲಿ ದೋಷ ಇರಬಾರ್ದು. ನಮ್ದು ಯಾವ ಡಿ ಅದ್ಮೇಲೆ ನೆಗ್ಲಿಜೆನ್ಸ್ ಅಂತ ಬರುತ್ತೆ, ಡ್ಯೂಟಿಯಲ್ಲಿ ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ ಅಂತ ಏನೇ ಆಕ್ಷನ್ ತಗೋಬೋದು. ಹಾಗಾಗಿ ನಾವು ಸಾರ್ವಜನಿಕರ ಸಂಗಡ ಕೆಲವು ಸಾರಿ ಕಠೋರತೆಯಿಂದ ಮಾಡಲೇಬೇಕಾಗುತ್ತೆ. ಶಿವಮೊಗ್ಗದಲ್ಲಿ ಉದಾಹರಣೆ ನೆನಪು ಬರುತ್ತೆ, ಸಬ್ ಸ್ಟಾಫ್ ಇದ್ದರು ಯಾವುದೋ ಗೌರ್ಮೆಂಟ್ ಆಫೀಸ್ನಲ್ಲಿ, ಮನೆ ಸಾಲ ಬೇಕು ಅಂತ ಬಂದರು. ಆಯಿತು ಕೊಡ್ತೀನಪ್ಪ ಅಂದೆ. ನಮ್ದೆಲ್ಲ ಲಿಸ್ಟ್ ಮಾಡಿಬಿಟ್ಟಿದೆ ಪೂರ್ತಿ, ಏನೇನು ಬೇಕು, ಯಾವ ಸಾಲಕ್ಕೆ ಎಷ್ಟು ಬೇಕು, ಏನೇನು ಬೇಕು ಡಾಕ್ಯುಮೆಂಟ್ಸ್ ಒಂದೇ ಸಾರಿ ಕೊಡ್ತಾ ಇದ್ದೆ. ಅದಕ್ಕೆ ತಂದು ಕೊಟ್ಟರೆ ಮಾಡ್ತಾ ಇದ್ದೇನಪ್ಪ. ಅದ್ರಲ್ಲಿ ಏನೋ ಸ್ವಲ್ಪ ಡಾಕ್ಯುಮೆಂಟಲ್ಲಿ ಸ್ವಲ್ಪ ಡಿಫೆಕ್ಟ್ ಇತ್ತು, ಒಂದು ಡಾಕ್ಯುಮೆಂಟ್ ಕೊಡಲಿಲ್ಲ. 2-3 ಸಾರಿ ಬಂದರು. ನಾನು ಹೇಳ್ದೆ ಇಲ್ಲ ಏನೂ ಮಾಡೋಕ್ಕಾಗಲ್ಲ, ಅದು ಇಲ್ಲ ಇದ್ರೆ ಮಾಡೋಕ್ಕಾಗಲ್ಲ, ಯಾಕೆ ಕೊಟ್ಟರು ಅಂತ ವಯೊಲೇಟ್ ಮಾಡಿ. ಏ ಅವ್ರಿಗೆ ಏನೋ ಸಂಶಯ ಬಂದು, ಏ ಹಾಗೆ ನೀವು ದುಡ್ಡಿಗೋಸ್ಕರ ಹೀಗೆ ಮಾಡ್ತಾರೆ, ಎಷ್ಟು ಬೇಕು ಕೊಡ್ತೀನಿ ಹಾಗೆ ಅಂತ ಬಂದರು. ಹೇಳ್ದೆ ಇಲ್ಲ ಅದು ಆ ಪ್ರಶ್ನೆ ಅಲ್ಲ, ನೀವು ಏನೇ ಮಾಡಿ ಅದು ಅವ್ರ ಆ ಡಾಕ್ಯುಮೆಂಟ್ ತಂದ್ರೆ ಮಾತ್ರ ಆಗುತ್ತೆ ಅಂತ. ಕೊನೆಗೆ ಅವ್ರು ಆ ಥರ ಹೇಳಿದ ಕೊನೆಗೆ ಅವರು ತಂದುಕೊಟ್ರು. ಸ್ವಲ್ಪ ಕಷ್ಟ ಆಯ್ತು ಅವ್ರಿಗೆ, ಅಲ್ಲಿ ಬೇರೆ ಡಿಪಾರ್ಟ್ಮೆಂಟಲ್ಲಿ ಖರ್ಚು ಮಾಡಬೇಕಾಯ್ತು ಅಂತ ತಂದುಕೊಟ್ರು. ಆದರೆ ಅದು ನಂತರ ಈಗಲೂ ಎಲ್ಲರೂ ಶಿವಮೊಗ್ಗಕ್ಕೆ ಹೋದಾಗ ಎಲ್ಲರೂ ಸಿಕ್ಕ ಹೇಳ್ತಾರೆ, ವಾ ನಮಸ್ಕಾರ, ತುಂಬ ಖುಷಿಯಾಗಿ ಅವರು ಅಲ್ಲಿ ಕಠೋರವಾಗೇ ಇರಬೇಕಾಗತ್ತೆ. ಮತ್ತೊಬ್ಬರು PMRY ಯೋಜನೆಯಲ್ಲಿ ಹಾಗೆ ಸೆಕೆಂಡ್ ಹ್ಯಾಂಡ್ ಅಂಗಡಿಗೆ ಸಾಲ ಬೇಕು ಅಂತ ಕೇಳ್ತಾ ಇದ್ದೆ. ನಾನು ಹೋಗಿ ನೋಡಿದೆ ಇಲ್ಲ, PMRY ಲೋನ್ ಅವ್ರದ್ದು ಹೊಸದಕ್ಕೆ ಕೊಡಬೇಕು ಅಂತ ನಮ್ಮದು ಇಲ್ಲ. ಅವ್ರು ಹೋಗಿ ನೋಡಿದಾಗ ಇಲ್ಲ, ಎರಡನೇ ಬೇರೆ ಯಾರು ಇದ್ದ ತಗೊಂಡು ಇದು ಮಾಡ್ತಾ ಇದ್ದಾರೆ ಅಂತ. ನಾನು ಆಗೋದಿಲ್ಲ ಅಂತಂದೆ. ಅವ್ರಿಗೇನೋ ಸ್ವಲ್ಪ ಪೊಲಿಟಿಕಲ್ ಬ್ಯಾಕಪ್ ಇತ್ತು, ನಾನೇ ಸಿಟ್ಟು ಬಂದ್ಬಿಡ್ತು. ನಾನು ಇಲ್ಲ ಈ ಥರ ಹಾಗೆ ನೋಡ್ಕೋತೀನಿ ನಿಮಗೆ ಹಾಗೆ. ನಾ ಹೇಳಿದೆ ಈಗಲೇ ಬಾ, ನನಗೇನು ತೊಂದರೆ ಇಲ್ಲ, ನಾನು ತಂದೆಗೆ 4 ಜನ ಮಕ್ಕಳಿದ್ದೀವಿ, ಏನು ತೊಂದರೆ ಇಲ್ಲ, ಬೇರೆಲ್ಲ ಕೃಷಿಯಲ್ಲಿದ್ದಾರೆ, ನನಗೆ ಹೆದರಿಕೆ ಇಲ್ಲ, ಈಗಲೇ ಕೇಳಕ್ಕೆ ಬಾ, ಬ್ಯಾಂಕ್ ಡ್ಯೂಟಿ ಆದರೂ ಪರವಾಗಿಲ್ಲ, ನೋಡು ಏನು ಹೊಡಿತೀಯ ನೋಡು ಅಂತೇಳಿ ಹೇಳಿದೆ. ಅದರಿಂದ ಅವನ ಹೆದರ್ದ. ಕೊನೆ ಮರುದಿನ ಅವನ ಹೆಂಡತಿ ಬಂದು, ಅಯ್ಯೋ ನಮ್ ಗಂಡ ಸ್ವಲ್ಪ ಏನೇನೋ ಹೇಳ್ಬಿಟ್ಟಿದಾರೆ, ಹಾಗಾಗಿ ನೀವು ಏನಾದ್ರೂ ಮಾಡಿ ಕೊಡಿ ಅಂತ. ಇಲ್ಲ ಕೊಡೋಕ್ಕಾಗಲ್ಲ, ಈ ತರ ಇದೆ ಸೆಕೆಂಡ್ ಹಣ್ಣಿಗಳ ನೀವು ಹೊಸದ ಶುರು ಮಾಡಿ ಕೊಡ್ತೀನಿ ಅಂತ ಹೇಳಿದೆ. ಅದರಿಂದ ಅವ್ರಿಗೆ ಕನ್ವಿನ್ಸ್ ಆಯ್ತು, ಕೊನೆ ಗ್ರಾಜುಯಲಿ ಕನ್ವಿನ್ಸ್ ಆಗಿ ಕೊನೆ ಬೇಡ ಅಂತ ಹೇಳಿದ್ರು. ಬೇರೆ ಬೇರೆ ಬ್ಯಾಂಕ್ ಎಲ್ಲ ತಗೊಂಡಿರ್ಬೇಕು ಗೊತ್ತಿಲ್ಲ, ಬಟ್ ನಮ್ಮಲ್ಲಿ ಕೊನೆ ಬರಲಿಲ್ಲ. ಹೀಗೆ ಕೆಲವು ಸಾರ ನಾವು ಸ್ವಲ್ಪ ಈಲ್ಡ್ ಆಗ್ತೀವಿ ಅಂದ್ರೆ ಸಮಾಜ ಆ ತರ ಇದೆ, ಅದಕ್ಕೆ ನಾವು ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮೊಂದು ಎರಡು ದಿನ ನಿದ್ದೆ ಬರಲ್ಲ, ಅಯ್ಯೋ ಈ ತರ ಆಯ್ತಲ್ಲ, ಇದಕ್ಕೆ ಹೀಗೆ ನಾವು ಬಿಹೇವ್ ಮಾಡಿದ್ವಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಗೆ ಸಂಬಳ ಬರಬೇಕು ಅಂದ್ರೆ ನಾವು ಅದನ್ನ ನಮ್ಮ ಏನು ಗೈಡ್ಲೈನ್ಸ್ ಇದೆ ಅದನ್ನ ಫಾಲೋ ಮಾಡಲೇಬೇಕಾಗುತ್ತೆ. ಅದನ್ನ ಡಿವಿಯೇಟ್ ಮಾಡಿದ್ರೆ ನಮ್ಗೆ ಯಾವಾಗಲೂ ಇರುತ್ತೆ. ಆದರೂ ನಾವು ಸರಿಯಾಗಿ ಫಾಲೋ ಮಾಡಿದ್ರೆ ಕೆಲಸ ನಮ್ಮ ಲಕ್ ಚೆನ್ನಾಗಿಲ್ಲ ಇದ್ರೆ ಬೇರೆ ಯಾರ್ಯಾರೋ ಏನೇನ ಮಾಡಿ ನಮ್ಗೆ ಬರುತ್ತೆ ಕೆಲಸ. ಅದು ಎಲ್ಲೋ ನೋಡಿದ್ರೆ ಬಿಜಿ ಇದ್ದಾಗ ಸೈನ್ ಹಾಕ್ಬಿಡ್ತೀವಿ, ತೊಂದರೆ ಆಗುತ್ತೆ. ಅದಕ್ಕೆ ನಮ್ಮ ದೇವರೇ ಕಾಪಾಡ್ದೇನೆ ಅಂತ ಹೇಳ್ಬೇಕು. ಬ್ಯಾಂಕ್ ನಲ್ಲಿ ಅನೇಕ ಇನ್ಸಿಡೆಂಟ್ ಇದೆ. ನಾನು ಬೆಂಗಳೂರು ರೀಜನಲ್ ಆಫೀಸ್ ಅಲ್ಲಿ ಇದ್ದಾಗ ವಿಶಾಖಪಟ್ಟಣದಲ್ಲೂ ಒಂದು ದೊಡ್ಡ ಕೇಸ್ ಆಗಿತ್ತು. ಹಾಗೆ ಅದಕ್ಕೆಲ್ಲ ನಾವು ಒಂದು ವಾರ ನಿದ್ದೆ ಬರಲ್ಲ ಕೆಲವು ಸರ್, ನಾವು ಅಡ್ವರ್ಸ್ ರಿಪೋರ್ಟ್ ಬರಿಬೇಕಾಗುತ್ತೆ. ಈಗ ಎಲ್ಲ ಕಳ್ಳರ್ ಇದ್ದಾಗ ಇನ್ಕ್ಲೂಡಿಂಗ್ ದ ಬ್ರಾಂಚ್ ಅಲ್ಲಿ, ನಾವು ರೀಜನಲ್ ಕಂಟ್ರೋಲಿಂಗ್ ಆಫೀಸ್ ಇದ್ದಾಗ ಎಲ್ಲ ಬ್ರಾಂಚ್ ನಲ್ಲಿ ಎಲ್ಲ ಕಳ್ಳರ್ ಸೇರ್ಕೊಂಡು ಮಾಡಿದಾಗ, ನಾವು ಬೇರೆ ಕಡೆ ಬೆಂಗಳೂರಿಂದ ಹೋಗಿ ರೀಜನಲ್ ಆಫೀಸ್ ಇಂದ ವಿಶಾಖಪಟ್ಟಣ ಕಂಟ್ರೋಲ್ ಮಾಡಬೇಕಿತ್ತು. ಅಲ್ಲಿ ಬ್ರಾಂಚ್ ಮ್ಯಾನೇಜರು ಡಿ ಸಿ ಇಸ್ ಇನ್ ಮೈನ್ ಪಾಕೆಟ್ ಅಂತ ಹೇಳ್ತಾ ಇದ್ದ, ಅಷ್ಟು ಓಪನ್ ಆಗಿ ಮಹಾ ಕರಪ್ಟ್ ಆಗಿದ್ದ. ಅವನ ವಿರುದ್ಧ ಬರಿಬೇಕು, ನಾನು ಒಬ್ಬನೇ ಹೋದವನು, ಏನು ಹೇಳೋಕ್ಕಾಗಲ್ಲ ಅಲ್ಲಿ. ನಾ ಸುಮ್ಮನೆ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಕಂಪ್ಲೀಟ್ ಕೊನೆ ಮನೆಗೆ ಬಂದು ಬರ್ದದ್ದು ಅಡ್ವಾನ್ಸ್ ರಿಪೋರ್ಟ್. ಅದರಿಂದ ಬ್ಯಾಂಕಿಂಗ್ ಕನಿಷ್ಠ 10 ಲಕ್ಷ ಸೇವ್ ಆಯ್ತು. 2 ಲಕ್ಷ ಕೊಟ್ಬಿಟ್ಟಿದ್ರು, ಮತ್ತು 8 ಲಕ್ಷ ಕೊಡ್ಬೇಕಿತ್ತು. ಅವನು ಚೇರ್ಮನ್ಗೆ ಟೆಲಿಗ್ರಾಮ್ ಕಳಿಸ್ತಾ ಇದ್ದ, ಇದನ್ನ ನೀವು ಕೊಡದೇ ಇದ್ರೆ ಪ್ರತಿ ದಿನಕ್ಕೆ 1,000 ರೂಪಾಯಿ ನಮ್ಗೆ ಮೇಂಟೆನೆನ್ಸ್ ಕೊಡಬೇಕು, ಹಾಗೆ ಹೀಗೆ ವಾಚ್ ಅಂಡ್ ವಾರ್ಡ್ ಕೊಡಬೇಕು ಅಂತ. ನಮ್ಮ ರೀಜನಲ್ ಆಫೀಸ್ ಹೇ ಬಟ್ರೆ ನೀವು ಹೋಗಿ ಬನ್ನಿ ಅಂತ. ನಾನು ಎಲಿಜಿಬಿಲಿಟಿ ಇದ್ದಿಲ್ಲ, ಜಸ್ಟ್ ಕೇಳ್ತುದಲ್ಲಿದ್ದೆ, ಎಲಿಜಿಬಿಲಿಟಿ ಇದ್ದಿಲ್ಲ, ಫ್ಲೈಟು. ಆದರೂ ಫ್ಲೈಟಲ್ಲಿ ಹೋಗಿ ರಿಪೋರ್ಟ್ ಬರೀ ಅಂತ. ಅದು ಇಷ್ಟು ಕಷ್ಟ ಆಗುತ್ತೆ ಅಂದ್ರೆ ಒಂದು ವಾರ ನಿದ್ದೆ ಇಲ್ಲ, ಆ ತರ ಆಗ್ಬಿಡುತ್ತೆ. ಆದ್ರೆ ನನಗೆ ಏನು ಸಮಾಧಾನ ಇದೆ ಅಂದ್ರೆ, ಏನು ಯಾವುದೇ ಬ್ಲೆಮಿಷಸ್ ಇಲ್ಲದೆ ಬ್ಯಾಂಕಿಂದ ವಿಆರ್ ತಗೊಂಡಿದ್ದೀನಿ, ಏನು ತೊಂದರೆ ಆಗಿಲ್ಲ. ಒಳ್ಳೇದು ಬಿಟ್ರೆ, ಸಾಮಾನ್ಯವಾಗಿ ಹೊಸದಾಗಿ ಕೃಷಿ ಪ್ರಾರಂಭ ಮಾಡಬೇಕು ಅನ್ನೋದಾದ್ರೆ ಎಲ್ಲರ 1-2 ಎಕರೆ ತೋಟ ಇದೆಯಾ ನೋಡು ಅಂತಾರೆ. ನೀವು ಇದೇನಿದು ಬೆಳೆದಿರೋ ತೋಟ ಕೊಂಡ್ಕೊಳ್ಳದಲೆ ಕುಷ್ಕಿ ಜಮೀನಿಗೆ ಹೋಗಿ ಅಲ್ಲಿ ಪ್ರಯೋಗ ಮಾಡ್ತೀನಿ ಅಂತ ತೀರ್ಮಾನ ಮಾಡಿದ್ದು? ಉತ್ಪನ್ನ ಬೇಕು ಅಂತಿದ್ದಿಲ್ಲ, ನಮ್ಗೆ ಪೆನ್ಷನ್ ಅಂತ ಬರುತ್ತೆ. ನಾನು ಆಗ 1993 ಬ್ಯಾಂಕ್ ನಲ್ಲಿ ಪೆನ್ಷನ್ ಆಪ್ಟ್ ಮಾಡಕ್ ಹೇಳಿದಾಗ ಎಲ್ಲರೂ ಹೇಳಿದ್ರು, ಕೆಲವು ನಮ್ಮ ಅಸೋಸಿಯೇಷನ್ ಎಲ್ಲ ಬಹಳ ಇದನ್ನ ಮಾಡಿದ್ರು, ನೀವು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದವರೆಲ್ಲ ಹೋಗಿ ಕ್ಯೂದಲ್ಲಿ ನಿಂತ್ಕೊಂಡು ಪೆನ್ಷನ್ ತಗೋತೀರ ಕೊನೆಗೆ, ಆ ತರ ಎಲ್ಲ ಕೇಳಿದ್ರು. ನಾನು ಹೇಳಿದೆ ಇಲ್ಲಿ ನನಗೆ ಪೆನ್ಷನ್ ಬೇಕೇ ಬೇಕು, ಯಾಕಂದ್ರೆ ಸೇಫ್ಟಿ. ಅಗ್ರಿಕಲ್ಚರ್ ಒಂದು ಇದು ಮಾಡೋದ್ರಿಂದ ಅದ್ರಲ್ಲಿ ನಾನು ಇನ್ಕಮ್ ಇರಲ್ಲ ಅಂತ ಗೊತ್ತು ನನಗೆ, ಸ್ಟಾರ್ಟಿಂಗ್ ಅಲ್ಲಂತೂ ಇರಲ್ಲ ಅಂತ. ಹಾಗಾಗಿ ಪೆನ್ಷನ್ ಇರಲೇಬೇಕು ಅಂತ ಒಂದಾಗಿತ್ತು. ಕೊನೆಗೆ ನಮಗೆ ಮಿಸ್ಗೈಡ್ ಮಾಡಿದವ್ರೆ ಕೊನೆಗೆ ಎಲ್ಲರೂ ಪೆನ್ಷನ್ಗೆ ಬಂದರು. ಈಗ ಎಲ್ಲ ಕಂಪಲ್ಸರಿ ಎಲ್ರಿಗೂ ಪೆನ್ಷನ್ ಇದೆ ಈಗ. ಹಾಗಾಗಿ ನನ್ನ ಪೆನ್ಷನ್ ಇದೆ, ನನಗೆ ತಿಂಗಳ ಒಂದು 1/4 ಕ್ವಿಂಟಲ್ ಅಡಿಕೆ ಬಂದಂಗೇನೆ ಇದೆ. ಎಲ್ಲರೂ ತೋಟ ಇದೆ, ನನ್ನ ಅಡಿಕೆ ಪೆನ್ಷನ್, ಮಿಸಸ್ಗೂ ಪೆನ್ಷನ್ ಬರುತ್ತೆ ಪೋಸ್ಟಲ್ ಡಿಪಾರ್ಟ್ಮೆಂಟ್. ಆಗ ನಮಗೆ ಹೊಟ್ಟೆ ಬಟ್ಟೆಗೇನು ತೊಂದರೆ ಇಲ್ಲ, ಮಗನಿಗೆ ಎಜುಕೇಷನ್ ಒಂದು ಫೆಲೋಶಿಪ್ ಅಲ್ಲಿ ಆಗಿಬಿಟ್ಟಿದೆ. ಹಾಗಾಗಿ ಅದ್ರ ಬಗ್ಗೆ ಚಿಂತೆ ಮಾಡಬೇಕಾದಿಲ್ಲ. ನನಗೆ ನಾನು MSc ಡಿಗ್ರಿ ಮುಗಿಸಿದ ನಂತರ 4 ವರ್ಷ ರಿಸರ್ಚ್ ಮಾಡಿದೆ ಅಡಿಕೆ ಬಗ್ಗೆ. ಯಾಕೆ 71ನೇ ಇಸ್ವಿಯಲ್ಲಿ ಅಡಿಕೆ ರೇಟ್ ಏಕ್ದಮ್ ಡೌನ್ ಆಗಿತ್ತು, ಬೇರೆ ಎಲ್ಲ ಏರ್ತಾ ಇದ್ದಾಗ ಅಡಿಕೆ ರೇಟು 10 ವರ್ಷ ಹಿಂದಿನ ರೇಟಿಗೆ ಹೋಗಿತ್ತು. ನಾನು ಅಗ್ರಿಕಲ್ಚರ್ ಓದ್ತಾ ಇದ್ದಾಗ ಅಂದರೆ ಅದನ್ನು ಕಂಡುಹಿಡಬೇಕು, ಯಾಕೆ ಹೋಗಿತ್ತು, ಏನು ಕತೆ, ಅಡಿಕೆ ಪ್ರೈಸ್ ಇಷ್ಟು ಯಾಕೆ ವೇರಿಯೇಷನ್ ಆಗುತ್ತೆ ಅಂತ. ಹಾಗಾಗಿ 4 ವರ್ಷ ಅಡಿಕೆ ಬಗ್ಗೆ ರಿಸರ್ಚ್ ಮಾಡಿದೆ. ಅದರಲ್ಲಿ ಡೈರೆಕ್ಟ್ ಆಗಿ ಇಕನಾಮಿಕ್ಸ್ ಏನಿದೆ ಸಪ್ಲೈ ಆಗಲ್ಲ, ಡಿಮ್ಯಾಂಡ್ ಅಂಡ್ ಸಪ್ಲೈ ಆಗ್ತಾ ಇಲ್ಲ. MSc ಅಗ್ರಿ ಮಾಡಿ ರಿಸರ್ಚ್ ಮಾಡ್ತಾ ಇದ್ರು ಹೇಳಿದ್ವಿ, ನಮ್ಮ ಎಲ್ಲರಿಗೂ ಹೇಳ್ತಾ ಇದ್ದಾರೆ ಅಡಿಕೆ ರೇಟ್ ಒಂದಲ್ಲ ಒಂದೇ ಬೀಳುತ್ತೆ ಅಂತ. ಬಟ್ ಇಲ್ಲಿವರೆಗೆ ಬಿದ್ದಿಲ್ಲ, ಇಲ್ಲೂ ಸುತ್ತಮುತ್ತಲು ಬೆಳೆಗಾರ್ರೆ ಅವ್ರಿಗೆ ಬೇಜಾರಾಗ್ಬೋದು ಅಡಿಕೆ ಬಿದ್ದರೆ, ಬಟ್ ಅಡಿಕೆ ರೇಟ್ ಬೀಳೋದಂತೂ ಗ್ಯಾರಂಟಿ. ಈಗಂತೂ ಬಯಲು ಸೀಮೆ ಎಲ್ಲ ಆಗ್ತಾ ಇದಾರೆ, ಬೋರ್ ನೀರು ತೆಗಿ ನಿಮ್ಮ ಬೋರ್ ಹಾಕು, 10 ಬೋರು, 12ನೇ ಬೋರು ಸರಿ ಹಾಕಿ ಒಂದು ಬೋರ್ ನೀರು ಬಂದು ಅಡಿಕೆ ಆಗ್ತಾ ಇದಾರೆ. ಅಡಿಕೆ ನಮ್ಮ ಆಹಾರ ಪದ್ಧತಿಯಲ್ಲಿ ಅದು ಇನೆವಿಟೇಬಲ್ ಅಲ್ಲ. ಈಗ ಇದ್ದ ಅಡಿಕೆ ತೋಟಗಳು ಇರಲಿ, ಇನ್ನು ಹೊಸದಾಗಿ ಬೋರ್ ಹಾಕಿ ಅಂಡರ್ಗ್ರೌಂಡ್ ನೀರನ್ನು ತೆಗೆದು ಶೋಷಣೆ ಮಾಡಿ ಪರಿಸರವನ್ನು ಶೋಷಣೆ ಮಾಡಿ ಮಾಡೋದು ಯೋಗ್ಯ ಅಲ್ಲ, ಅನ್ಯಥಾ ತಪ್ಪು. ಅದಕ್ಕೆ ನಾನು ಅಡಿಕೆ ನಮ್ಮ ಎಲ್ಲರೂ ಕೇಳೋರೆ, ಏ ಅಡಿಕೆ ತೋಟ ಇಲ್ಲ, ಅಡಿಕೆ ಇಲ್ವಾ, ಅಡಿಕೆ ಸ್ವಲ್ಪ ಆದರೂ ಹಾಕಪ್ಪ. ಇಲ್ಲ ನಾ ಹಾಕೋದಿಲ್ಲ. ನಮ್ಮ ಕೋಬ್ರದವರು ಇನ್ಸಿಸ್ಟೆಂಟ್ ಮಾಡಿದ್ಮೇಲೆ 2 ಗಿಡ ಇದೆ, ನನ್ನ ಮನೆ ಎದುರುಗಡೆ ಇದೆ, ನನ್ನ ಪಕ್ಕದಲ್ಲಿ ಇದೆ. 2 ಅಡಿಕೆ ಮರ ಬಿಟ್ಟು ಬೇರೆ ಅಡಿಕೆ ಮರ ಇಲ್ಲ ನಮ್ಮಲ್ಲಿ. ಅಡಿಕೆ ವಿರುದ್ಧ ನಂದು, ಅದ್ರ ಬದಲು ಹಣ್ಣಂಪಲ ಬೆಳೀರಿ. ಈಗ ನೋಡಿ ನಾನು ಈಗ ಬಹಳ ಪ್ರಯತ್ನ ಮಾಡ್ತೇನೆ, ಇಲ್ಲೂ ನೋಡಿದೆ ಈಗ ಮೆಕಡೆಮಿಯಾ ಅಂತ ಒಂದು ಒಳ್ಳೆ ಕಾಸ್ಟ್ಲಿಯೆಸ್ಟ್ ನಟ್ ಇನ್ ದ ವರ್ಲ್ಡ್ ಡ್ರೈ ಫ್ರೂಟ್, ಇಟ್ ಇಸ್ ಆಸ್ಟ್ರೇಲಿಯನ್ ಒರಿಜಿನ್ ಅಂಡ್ ಆಫ್ರಿಕಾದಲ್ಲೂ ಬೆಳೀತಾರೆ. ಅದು ಇನ್ನು ಡ್ಯೂ ಕೋರ್ಸ್ ಇನ್ನು 10-20 ವರ್ಷ ನಂತರ ಅದು ಅಡಿಕೆಗೆ ಪರ್ಯಾಯವಾಗಿ ಆಗ್ಬೋದು ಅಂತ ಕಾಣುತ್ತೆ. ಯಾಕೆಂದ್ರೆ ಒಂದು ನಟ್ ಕಾಸ್ಟ್ $1, ವಿಮಾನದಲ್ಲಿ ಎಕ್ಸಿಕ್ಯೂಟಿವ್ ಕ್ಲಾಸ್ನವರು ಕೊಡ್ತಾರೆ ಅದನ್ನು. ಇಟ್ ಇಸ್ ವೆರಿ ನ್ಯೂಟ್ರಿಷಿಯಸ್ ಅಂಡ್ ವರ್ಲ್ಡ್ ವೈಡ್ ಡಿಮಾಂಡ್ ಇದೆ. ಆಸ್ಟ್ರೇಲಿಯಾದಿಂದ ನಮ್ಮ ರೆಕಾರ್ಡ್ಸ್ ಪ್ರಕಾರ ಎಲ್ಲ ಒಂದು 100 ಟನ್ ಏನೋ ಇಂಪೋರ್ಟ್ ಆಗುತ್ತೆ ಇಂಡಿಯಾಕ್ಕೆ. ಆದರೆ ಅತಿ ಒಳ್ಳೆ ಆಹಾರ ಅದು, ಮತ್ತೆ ಒಳ್ಳೆ ಮಾರ್ಕೆಟ್, ವರ್ಲ್ಡ್ ವೈಡ್ ಮಾರ್ಕೆಟ್. ಅಡಿಕೆಗೆ ಎಲ್ಲಿ ಮಾರ್ಕೆಟ್ ಇದೆ? ಗುಜರಾತಿಗಳಿದ್ದಲ್ಲಿ, ಸೌತ್ ಆಫ್ರಿಕಾನ, ಹಾಗಾಗಿ ಅಡಿಕೆಗೆ ಹೋಗೋ ಬದಲು ಬೇರೆ ಬೆಳೆ ಫ್ರುಟ್ಟು ಬೇರೆ ತರಕಾರಿನ ಹಣ್ಣು ಹಂಪಲ ಬೇಕಾದಷ್ಟು ಇದೆ. ನಮ್ಮ ಇಂಡಿಯಾ ದೇಶದಲ್ಲಿ ಇಷ್ಟು ಬಿಸಿಲಿದೆ, ನಾ ಅಮೆರಿಕಾದಲ್ಲೂ ನೋಡಿದ್ದೀನಿ, 9 ತಿಂಗಳ ಇದ್ದು ಬಂದಿದ್ದೀನಿ 3 ಸಾರಿ ಹೋಗಿ. ಬಟ್ ಇಲ್ಲಿ ನಮ್ಮಷ್ಟು ಶ್ರೀಮಂತರಲ್ಲ ಅವರು ನೈಸರ್ಗಿಕ ಇದರಲ್ಲಿ. ನಮಗೆ ಬಿಸಿಲಿದೆ, ನೀರಿದೆ, ಇದನ್ನು ಉಪಯೋಗಿಸ್ಕೊಂಡ್ರೆ ನಾವು ಇಡೀ ಜಗತ್ತಿಗೆ ಸಪ್ಲೈ ಮಾಡ್ಬೋದು. ಬಟ್ ನಮ್ಮ ಸರಿಯಾದ ಡಿಸ್ಟ್ರಿಬ್ಯೂಷನ್ ಇಲ್ಲದೆ ರಾಂಗ್ ಪ್ಲಾನಿಂಗು. ಹಾಗಾಗಿ ನಾವು ಸುಸ್ಥಿರ ಕೃಷಿ ಬಗ್ಗೆ ಹೋಗ್ಬೇಕು. ಕಾರ್ಬನ್ ಕ್ರೆಡಿಟ್, ಯಾರು ಜಾಸ್ತಿ ಹಸಿರು ಬೆಳೆ ಕಾಂಟ್ರಿಬ್ಯೂಷನ್ ಮಾಡ್ತಾರೋ ಅವರಿಗೆ ಸ್ವಲ್ಪ ಪಾಸಿಟಿವ್ ಕೊಡಬೇಕು, ಅವರಿಗೆ ಫ್ಯೂಯಲ್ ರೇಟ್ ಕಡಿಮೆ ಮಾಡಬೇಕು, ಗ್ಯಾಸೋಲಿನ್ ರೇಟ್ ಕಡಿಮೆ ಮಾಡಬೇಕು ಅಂತ. ಈಗ ಅದರಲ್ಲಿ ಕಾರ್ಬನ್ ಕ್ರೆಡಿಟ್ನಲ್ಲಿ ಈ ಬಿದಿರು ಬಹಳ ಒಳ್ಳೆಯ ಬೆಳೆ, ತುಂಬಾ ಚೆನ್ನಾಗಿ 1 ಎಕರೆ ಬಿದಿರಲ್ಲಿ ಸಾಮಾನ್ಯ 8 ಟನ್ ಡ್ರೈ ಮ್ಯಾಟರ್ ಕೊಡುತ್ತಂತೆ. 5-6 ವರ್ಷ ಆದಂತರ ಪ್ರತಿ ವರ್ಷ ಡ್ರೈ ಮ್ಯಾಟರ್ ಕೊಡುತ್ತೆ, ತುಂಬಾ ಹ್ಯೂಮಸ್ ಕೊಡುತ್ತೆ, ನಮ್ಮ ಸಾಯಿಲ್ ಬಿಲ್ಡಪ್ ಮಾಡುತ್ತೆ, ಎರೆಹುಳಗಳಿಗೆ ಒಳ್ಳೆ ಆಹಾರ, ದನ ಕುದುರೆ ಎಲ್ಲ ಪ್ರಾಣಿಗಳು ತಿಂತಾವೆ ಎಲೆನ. ಹಾಗಾಗಿ ಮತ್ತೆ ಬೇರೆ ಉಪಯೋಗನೂ ಬಹಳ ಇದೆ. ಸುಸ್ಥಿರ ಕೃಷಿಯಲ್ಲಿ ಸ್ವಲ್ಪ ಅಭ್ಯಾಸ ಮಾಡ್ತಾ ಇದ್ದೀನಿ, ಬಿದಿರನ್ನ ಬೆಳೆಸೋಣ ಅಂತ. ಈಗ ಇಲ್ಲಿ ಸಾರದವರು ತುಂಬಾ ಅದಕ್ಕೆ ಸಂಘಟನೆ ಮೂಲಕ ಅದಕ್ಕೊಂದು ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಮಾಡಿ ಇದು ಮಾಡ್ತಾ ಇದ್ದಾರೆ. ಸದ್ಯದಲ್ಲೇ ಫಾರ್ಮೇಷನ್ ಆಗ್ತಾ ಇದೆ. ಕೃಷಿ ಒಳ್ಳೆ ಭವಿಷ್ಯ ಇದೆ, ಎಲ್ಲರೂ ಕೃಷಿ ಬಿಟ್ಟು ಹೋಗ್ತಾ ಇದಾರೆ. ಈಗೆಲ್ಲ ಸಾಫ್ಟ್ವೇರ್ನವರು 15,000-10,000 ದುಡಿಯೋರು ಇದ್ದಾರೆ. ಈಗ ಅವರೆಲ್ಲ ಎಷ್ಟೋ ಜನ ವಾಪಸ್ ಬರ್ತಾ ಇದ್ದಾರೆ. ನಮ್ಮ ದೇಶದ ಬಹಳಷ್ಟು ಯೂತ್ ಬೇರೆ ದೇಶಕ್ಕೆ ಓಡ್ತಾ ಇರೋದು, ಅದೇ ಒಂದು ಕಾರಣ ಅಂತ ಕಾಣುತ್ತೆ. ಅದಕ್ಕೆ ನಾವು ಕೃಷಿಯನ್ನ ಮೇನ್ ಒಂದು ಇಂಡಸ್ಟ್ರಿಯಾಗಿ ಟ್ರೀಟ್ ಮಾಡಿ ಸಾಕಷ್ಟು ಜನರಿಗೆ ಎಂಪ್ಲಾಯ್ಮೆಂಟ್ ಆಗುವಂತೆ ಮಾಡಿದರೆ ತುಂಬಾ ಒಳ್ಳೇದಂತ ಕಾಣುತ್ತೆ. ಒಳ್ಳೇದು ರಾಮಚಂದ್ರ ಭಟ್ರೆ, ಒಳ್ಳೆ ರವೀಂದ್ರನಾಥ ಟ್ಯಾಗೋರ್ ತರ ಕಾಣ್ತಾ ಇದ್ದೀರಿ. ಇನ್ನೊಂಚೂರು ಗಡ್ಡ ಬರಬೇಕಾಗಿತ್ತು. ಇದು ಹೇಗೆ, ಈ ಗಡ್ಡದ ಒಂದು ಕಥೆ ಹೇಗೆ, ಇದನ್ನ ಸುಮ್ಮನೆ ಬಿಟ್ಟಿದ್ದೀರೋ ಅಥವಾ ಸ್ವಲ್ಪ ಕುತೂಹಲಕ್ಕಾಗಿ ಅಷ್ಟೇ? ಇದು ಅಲ್ಲ, ಜಗತ್ತಿನಲ್ಲಿ ಹೇಳ್ತಾರಲ್ಲ 1/3 ಅರಣ್ಯ ಇರಬೇಕು ಅಂತ. ನಮ್ದು ತಲೆ ಮೇಲೆ ಒಂದಿಷ್ಟು ಇಲ್ಲ, ಪೂರ್ತಿ ಬೋರಾಗಿದೆ. ಕಾಲೇಜ್ ಡೇಸಿನ ಕಡಿಮೆ ಇತ್ತು, ಆಗಿಂದ ನಾನು ಗಡ್ಡ ಬಿಟ್ಟದ್ದು. ಬ್ಯಾಂಕ್ನಲ್ಲಿದ್ದಾಗಳು ಎಲ್ಲೋ 1-2 ಸಾರೆ ತೆಗೆದಿದ್ದೆ ಹೊರತು, ನಮ್ಮ ತಂದೆಯವ್ರು ತೀರ್ಕೊಂಡಾಗ, ತಾಯಿಯವ್ರು ತೀರ್ಕೊಂಡಾಗ ತೆಗೆದಿದ್ದೆ, ಮತ್ತು ಬೇರೆ ಎಲ್ಲೋ 1-2 ಸಂದರ್ಭ ತೆಗೆದು ಬಿಟ್ಟರೆ ಬೆಳೆ ಹಂಗೆ ಬೆಳೀತಾ ಇರುತ್ತೆ. ಈಗಂತೂ ಕೊರೋನಾದಲ್ಲಿ ಒಳ್ಳೆ ಆಗಿದೆ, ಎಲ್ಲರೂ ಬಿಡ್ತಾ ಇದ್ದಾರೆ, ಖುಷಿಯಾಗಿದೆ. ಮತ್ತೇನು ಸೀಕ್ರೆಟ್ ಇಲ್ಲ, ಗೊಬ್ಬರ ಹಾಕಬೇಕಾಗಿಲ್ಲ, ನಾನು ಏನು ಹಾಕಬೇಕು, ಒಳಗಡೆ ಸಾಕಷ್ಟು ಗೊಬ್ಬರ ಇದೆ, ಹಾಗಾಗಿ ಚೆನ್ನಾಗಿ ಬೆಳೀತಾ ಇರುತ್ತೆ. ಒಳ್ಳೇದು ಭಟ್ರೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಬಹುಶಃ ನಿಮ್ಮ ಒಂದು ಮಾತುಗಳು ಕೆಲವರಿಗೆ ಸ್ಫೂರ್ತಿ ಆದ್ರೆ ಅದೇ ಒಂದು ಸಂತೋಷ ಅಂತ ಭಾವಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ನಾನು ಮತ್ತು ಕೃಷಿ ಈ ಕುರಿತು ಸಾಗರ ತಾಲೂಕು ಕರ್ಕಿಕೊಪ್ಪದ ರಾಮಚಂದ್ರ ವಿ ಭಟ್ ಅವರೊಡನೆ ಸಂದರ್ಶನ ಮೂಡಿಬಂತು. ಇವರನ್ನು ಸಂದರ್ಶಿಸಿದವರು ಎಂಎ ಸುದರ್ಶನ. ಈಗ ಒಂದು ಪರಿಸರ ಗೀತೆ ಕೇಳೋಣ. ಕಣ್ಣಿನ ಕನಸೋ ಮಣ್ಣಿನ ಮನಸ್ಸೋ, ಕಣ್ಣಿನ ಕನಸೋ ಮಣ್ಣಿನ ಮನಸ್ಸೋ, ತುಂಬಿದೆ ಜೀವಜಲ, ತುಂಬಿದೆ ಜೀವಜಲ. ಸುಜಲ ಸುಜಲ ಸುಜಲ ಕರೆದಿದೆ ಜೀವಜಲ, ಕರೆದಿದೆ ಜೀವಜಲ. ರೈತ ಬಾಂಧವರೇ, ಇಂದಿಗೆ ಇಲ್ಲಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪುಷ್ಪ ಕೃಷಿ ಅನುಭವ ಈ ಕುರಿತು ವೆಂಕಟಪುರದ ಅವಿನಾಶನ್ ಅವರೊಡನೆ ಸಂದರ್ಶನ ಮೂಡಿಬರಲಿದೆ. ನಾಳೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸಿದ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳಿದಿರಿ.